ಅಂದ ಕೂಡಲೇ ಅವ್ರು ಬಂದ್ರಿ, ಬಂದ ಕೂಡಲೇನ ಇಲ್ಲ ನಿಮ್ಮ ಮಾಲ್ ಚಲೋ ಐತಿ ನಾವು ದಿಲ್ಲಿ ಕಟಿಂಗ್ ಮಾಡ್ತೇವೆ. ದಿಲ್ಲಿ ಮಾಡ್ಲಾತ್ರಿ, ದಿಲ್ಲಿ ಆದ ಕೂಡಲೇನ ಇಲ್ಲ ಹಳ್ಳಿಯವರು ಭಾರಿ ಮಾಲ್ ತೆಗಿತಾರ ತೆಗಿಸಿಂದ ಎಕ್ಸ್ಪೋರ್ಟ್ದವ್ರು ಬಂದ್ರಿ. ಹಿಂಗೆ ಮಾಡ್ತಾನೆ ಅವ್ರ ಪರಿಚಯ ಆಗಿದ್ರಿ. ಅವ್ರ ಪರಿಚಯ ಆದ ಕೂಡಲೇನ ಈ ಸದ್ದನ ಅವ್ರು ಎಷ್ಟು ನಿಯರೆಸ್ಟ್ ಅದಾರ ಅಂದ್ರೆ ಕರ್ನಾಟಕದೊಳಗೆ ಹೆಚ್ಚು ಕಡಿಮೆ 70% ಇವ್ರನ್ನ ಬಿಟ್ರೆ ಬಾಳಿನೂ ನಮಗೆ ಕ್ವಾಲಿಟಿ ಸಿಗಂಗಿಲ್ಲ. ಇವ್ರ ಕ್ವಾಲಿಟಿನೂ ತೆಗಿತಾರ. ಇನ್ನೂರ ರೈತರಿಗಿನ ಇವ್ರದೇ ಆದಂತ ಒಂದು ಮಾರ್ಗದರ್ಶನದೊಳಗೆ ರೈತರು ಎಲ್ಲರೂ ಬೆಳೀತಾರಂತ ಹೇಳಿ ನಾನು ಏನ ಒಂದು ಇದು ಮಾಡ್ತೀನಿ ಅದಕ್ಕೆ ಅವರು ಬದ್ಧದಾರಿ, ನಾವು ಅಷ್ಟ ಅವ್ರ ನಿಯಮದೊಳಗ. ಒಂದು ದೇಸಾಯಿ ಕಂಪನಿಯವರು ಬಂದ್ ಕೆಸಿನ ಪ್ರೂಫ್ ಕೇರ್ ಮಾಡ್ತಿದ್ರಿ, ಅವ್ರು ಮಾಡಿದಂತ ಕ್ವಾಲಿಟಿನ ಅವ್ರು ಒಯ್ದೆ ಒಯ್ತಾರಂತ ಹೇಳಿ ನೂರಕ್ಕೆ ನೂರು ಭರವಸೆ ಕೊಟ್ಟ ಕೆಸಿಂದ ಅವ್ರು ಒದೆ ಒಯ್ತಾರೆ. ಈಗ ನೀವು ಮಾರ್ಕೆಟ್ ಮಾಡೋದಕ್ಕೆ ಒಳ್ಳೆ ಗುಣಮಟ್ಟದ ಹಣ್ಣು ಬೇಕು, ಅದ್ರ ಜೊತೆಗೆ ಈಗ ಎಕ್ಸ್ಪೋರ್ಟ್ ಏನು ರಫ್ತು ಮಾಡಬೇಕಲ್ಲ, ಅದಕ್ಕಂತೂ ಸಾಕಷ್ಟು ನಿಯಮಾವಳಿಗಳಿರ್ತಾವ, ಅದರ ಪ್ರಕಾರ ನಮ್ಮ ಹಣ್ಣುಗಳು ಕೂಡ ಇರಬೇಕಾಗ್ತದೆ. ಈ ಒಂದು ಗುಣಮಟ್ಟದ ಹಣ್ಣನ್ನ ನಾವು ಬೆಳಿಬೇಕು ಅಂತಂದ್ರೆ ಏನೇನು ನೀವು ವ್ಯವಸ್ಥೆ ಮಾಡ್ಕೊಂಡ್ರಿ, ಹೆಂಗ್ ಬೆಳೆಯೋದಕ್ಕ, ಹೆಂಗ್ ಬೇಸಾಯ ಪದ್ಧತಿಗಳನ್ನ ಯಾವ್ದ ಅನುಸರಿಸಿದ್ರಿ? ಸರ್, ಬ್ಯಾಸಗಿ ಒಳಗ ಏಕದಮ್ ನೆಗಲಿ ಹೊಡೆದು ಬಿಡುದ್ರಿ. ಒಂದು ನೆಗಲಿ ಹೊಡೆದು ಇಟ್ಟುಗಳನ್ನ ಅಥವಾ ಸಪೋಸ್ ಕಬ್ಬಿನ ನೆಲ ಅಥವಾ ಜಿಗಿಟ್ ನೆಲ ಅದು ಇರ್ತಾವ ಅಂತಂದ್ರ ನೆಗಲಿ ಹೊಡೆದು ಒಂದ್ ನಾಲ್ಕೈದು ತಿಂಗಳು ಅದನ್ನ ಬಿಸಿಲಿಗೆ ಒಂದ್ ಸ್ವಲ್ಪ ಆರ್ಲಾಕ್ ಬಿಡ್ಬೇಕ್ರಿ. ಯಾವುದೇ ಪೀಕ್ ಮಾಡುವಾಗಲಿ ಬಾಳಿ ಮಾಡುವಾಗಲಿ ನೆಲ ಪೂರ್ತಿ ಉದುರು ಉದುರು ಉದುರು ಉದುರು ಆಗಿರ್ಬೇಕು, ಪೂರಾ ಒಣಗಿದ್ದಿರ್ಬೇಕು, ಎಲ್ಲಿನೂ ಒಂದ್ ಸ್ವಲ್ಪನೂ ಹಸಿರಬಾರ್ದು. ಹಂಗ ಪೂರಾ ಒಣಬೇಸಾಯ ತರ ಇರಬೇಕು ಯಾವುದೇ ಪೀಕ್ ಮಾಡುವಾಗ. ಬಾಳೆ ಅಂತೂ ಮೂಲ ಬಾಳಿ ಮಾಡುವಾಗ ಅಂತೂ ಪೂರಾ ಒಣಾದ ಇರ್ಬೇಕು. ಒಂದ್ ಮೂರ್ನಾಲ್ಕು ತಿಂಗಳು ಬಿಸಿಲು ತಿಂದ ಮೇಲೆ ಸನಬ್ ಬಿತ್ತೇವ್ರಿ. ಯಾವಾಗಂದ್ರ ಮೇಕ್ ಸನಬ್ ಬಿತ್ತೇವು, ಸನಬ್ ಬಿತ್ತಿದ ಕೂಡಲೇ 40 ದಿನದೊಳಗೆ ಸನಬ್ ಬರ್ತದ್ರಿ. ಅದನ್ನ ನೆಗಲಿ ಹೊಡೆದು ಹೊಳೆ ರೂಟೋವೇಟರ್ ಮಾಡಿ ಮಡಿಕೆ ಹೊಡೆದು ಹೊಳೆ ನೆಲ ಕೈಯಾಗ ತಗೊಂಡ್ಕಿಸಿಂದ ತಿಪ್ಪಿ ಗೊಬ್ಬರ ಹಾಕ್ತೇವ್ರಿ. ಸಾಲ ಹಿಡ್ದ 6 ಫೂಟಿನ ಸಾಲ ಕೊರಿತೇವು. 6 ಫೂಟಿನ ಸಾಲ ಕೊರೆದು ಪ್ರತಿಯೊಂದು ಸಾಲಾಗೂ ಹೆಚ್ಚು ಕಡಿಮೆ ಒಂದು 2-3 ಬಾಳ ಬೀಳುವಂಗ ಒಂದು ತಿಪ್ಪಿ ಗೊಬ್ಬರ ಹಾಕ್ತೇವ್ರಿ. ತಿಪ್ಪಿ ಗೊಬ್ಬರ ಹಾಕಿ ಅದ್ರ ಮ್ಯಾಲ ಒಂದು ಸ್ವಲ್ಪ ರೆಂಟೆ ಹೊಡಿತೇವ್ರಿ. ತಿಪ್ಪಿ ಗೊಬ್ಬರ ನೀರು ಬಿಟ್ರೆ ಮುಂದಕ್ಕೆ ಹೋಗಲಾರ್ದಂಗ ಸ್ವಲ್ಪ ಮಟ್ಟಿಗೆ ಮಣ್ಣು ಬಿದ್ದ ಕೆಸಿಂದ ಅದ್ರ ಮ್ಯಾಲ ನೀರು ಬಿಟ್ಟು ಒಂದು 6 ದಿನದಾಗ ಅಷ್ಟೊಂದು ಸಸಿ ತರಿಸ್ತಿರ್ತೇವ್ರಿ. ಜೈನೆ ತರಿಸಿದ್ದು ಅದನ್ನ ಸಸಿ ತರಿಸ್ತೇವ್ರಿ. ಸಸಿ ತರಿಸಿದ ಒಂದು 8 ದಿನಕ್ಕೆ ನಾಟಿ ಮಾಡಿಬಿಡ್ತೇವ್ರಿ. ನಾಟಿ ಹೆಂಗಪ್ಪ ಅಂದ್ರೆ ಸಾಲದಿಂದ ಸಾಲಿಗೆ 6 ಫೂಟ, ಗಿಡದಿಂದ ಗಿಡಕ್ಕೆ 6 ಫೂಟ. ಆಮೇಲೆ ಸೌಕಾಸನ ಒಂದು 15 ದಿನದಾಗ ಕಳೆ ತೆಗಿಸ್ತೇವ್ರಿ. ಕಳೆ ತೆಗಿಸಿದ್ಮೇಲೆ ಎರಿಜಲ ಮತ್ತು ಬಯೋಡೈಜೆಷನ್ ಎರಡೂ ಮಿಕ್ಸ್ ಮಾಡ್ಕೇಸಿಂದ ಡ್ರಂಚ್ ಮಾಡ್ತೇವೆ. ಮುಂದೆ ಒಂದು 15-20 ದಿವಸದಾಗ ಮುಂದೆ ಒಂದೂವರೆ ತಿಂಗಳಿಗೆ ಡ್ರಂಚ್ ಮಾಡ್ತೇವೆ. ಡಿ ಎ ಪಿ, ಯೂರಿಯಾ, ಪೊಟ್ಯಾಶ್ ಇದನ್ನ ಪಂಪಿಲೇನ ಒಂದು ಗಿಡಕ್ಕೆ 100 ಗ್ರಾಮ್ ಪ್ರತಿಯೊಂದು ಗಿಡಕ್ಕೂ ಹಾಕೋತೋಕ್ಯವು. ದೀಡ್ ತಿಂಗಳ ನಂತರ ಡ್ರಿಪ್ ಮಾಡ್ತೇವೆ. ಅಷ್ಟೊತ್ತನ ಹರಿ ನೀರು ಮಾಡ್ತಿರ್ತೇವೆ. ದೀಡ್ ತಿಂಗಳ ನಂತರ ಡ್ರಿಪ್ ಮಾಡ್ತೇವೆ. ಡ್ರಿಪ್ ನಾನು ಏನ್ ಬರ್ತಾವ ವಾಟರ್ ಸೊಲ್ಯೂಬಲ್ ಕ್ರಮೇಣ 8 ದಿವಸಕ್ಕೊಮ್ಮೆ 12-61 ವೈಟ್ ಪೊಟ್ಯಾಶ ಯೂರಿಯಾ ಪ್ರತಿ 8 ದಿವಸಕ್ಕೊಮ್ಮೆ ಪರ್ ಪ್ಲಾಂಟ್ ಅಂದ್ರೆ 1000 ಗಿಡಕ್ಕೆ 2.5 ಕಿಲೋ 12-61 2.5 ಕಿಲೋ ಪೊಟ್ಯಾಶ 1.5 ಕಿಲೋ ಮ್ಯಾಗ್ನೇಶಿಯಂ ಸಲ್ಫೇಟ್ ಇಷ್ಟ 5 ತಿಂಗಳು ಮಾಡ್ಕೋತ ಹೋಗ್ತೇವ್ರಿ. 5 ತಿಂಗಳಾಗಿಂದ 32-54 00 ವಾಟರ್ ಸೊಲ್ಯೂಬಲ್ 52-34 ಅದು ಒಂದ್ರಿ. ಅದ್ರ ಜೋಡಿ 00-50 ಅಲ್ಲಿದ ಯೂರಿಯಾ ಇದನ್ನ ಕಂಟಿನ್ಯೂ ಮಾಡ್ಕೋತ ಹೋಗ್ತೇವೆ. 3 ತಿಂಗಳು ಆದ ಕೂಡಲೇನ ಮತ್ತೆ ತಿಪ್ಪಿ ಗೊಬ್ಬರ ಹಾಕಿಸಿಂದ ಬೆಡ್ ಮಾಡ್ತೇವ್ರಿ. ಬೆಡ್ ಮಾಡಿದ ಕೂಡಲೇನ ಯಥಾ ಪ್ರಕಾರ ನೀರು ಹೆಂಗ್ ಕೊಟ್ಕೋತ ಹೋಗ್ತೇವೆ ಹಂಗ ಗೊಣಿ ಹಾಕಿದ ಮೇಲೆ ಅಲ್ಲಿದ 7 ತಿಂಗಳು ಗೊಣಿ ಹಾಕ್ತದ್ರಿ. 7 ತಿಂಗಳು ಗೊಣಿ ಹಾಕ್ತಿಲ್ಲೋ ಅವಾಗ ಒಂದು ರಿಂಗ್ ಮಾಡ್ಕೇಸಿಂದ ಮತ್ತೆ ಮೈಕ್ರೋ ನ್ಯೂಟ್ರಿಯಂಟ್ ಹಾಕ್ತೇವ್ರಿ. ಸಾವಯವ ಮೈಕ್ರೋ ನ್ಯೂಟ್ರಿಯಂಟ್ ಹಾಕ್ತೇವ್ರಿ. ಸಾವಯವ ಸಿಗ್ಲಿಲ್ಲ ಅಂದ್ರೆ ಇವ ಸರ್ಕಾರಿ ಗೊಬ್ಬರನು ಅದ್ರಾಗ ಸಿಗತಕ್ಕಂತ ಜಿಂಕ, ಬೋರಾನ, ಸಲ್ಫರ, ಐರನ್ ಇವೆಲ್ಲ ಮಿಕ್ಸ್ ಮಾಡ್ಕೇಸಿಂದ ಮೈಕ್ರೋ ನ್ಯೂಟ್ರಿಯಂಟ್ ರಿಂಗ್ ಮಾಡಿ ಹಾಕ್ತೇವ್ರಿ. ಎಷ್ಟ 6-6.5 ತಿಂಗಳಿಗೆ 6-6.5 ತಿಂಗಳಿಗೆ ಹಾಕೋಕನ 7 ತಿಂಗಳಿಗೆ ಗೊಣಿ ಹಾಕ್ತದ್ರಿ. 7 ತಿಂಗಳು ಗೊಣಿ ಹಾಕಿದ ಮೇಲೆ ಮುಂದೆ ಹೂ ಮುರಿದು ಅದಕ್ಕೆ ಸ್ಕರ್ಟಿಂಗ್ ಬ್ಯಾಗ್ ಹಾಕುದು. ಎಕ್ಸ್ಪೋರ್ಟ್ ಮಾಡ್ಬೇಕಪ್ಪ ಅಂದ್ರ ಅದಕ್ಕೊಂದು ಸ್ಕರ್ಟಿಂಗ್ ಬ್ಯಾಗ್ ಬರತ್ರಿ ಪ್ಲಾಸ್ಟಿಕ್ ಅದ್ ಅದನ್ನ ಹಾಕಿಸಿಂದ ಒಂದೆರಡು ಸ್ಪ್ರೇ ಮಾಡಿ ಆ ಸ್ಕರ್ಟಿಂಗ್ ಬ್ಯಾಗ್ ಹಾಕಿದ್ರೆ ಯಾವುದು ಡಾಟ್ಸ್ ಆಗಿ ಬೀಳುದಿಲ್ಲ, ಲಾಲ್ಸಟ್ ಬರುವುದಿಲ್ಲ, ಚುಕ್ಕಿ ಬೀಳುದಿಲ್ಲ. ಎಕ್ಸ್ಪೋರ್ಟ್ 100%-99% ಆಗೇ ಹಾಕತಿ. ಅಷ್ಟು ಮಾಡಿದ ಮೇಲೆ ಏಕದಮ್ ಕಟಾವ್ ಬತ್ತಿಲ್ಲೋ ಅದ ಒಂದು ಬಾಳೆಹಣ್ಣು 36-46 ಕ್ಯಾಲಿಬರ್ ಅದ್ರ ಸುತ್ತಳತೆ ಅಷ್ಟು ದಪ್ಪ ಆಗ್ಬೇಕು. ಅಷ್ಟು ದಪ್ಪ ಆದ ಕೂಡಲೇ ಅದು ಹಾರ್ವೆಸ್ಟಿಂಗ್ ಬಂದೈತಿ ಅಂತ ಹೇಳಿ ತಿಳ್ಕೊಂಡು ಕೆಸಿಂದ ನಾವು ಹಾರ್ವೆಸ್ಟಿಂಗ್ ಮಾಡ್ಬೇಕು. ಹಾರ್ವೆಸ್ಟಿಂಗ್ ಬಂದಾಗ ನಾವು ಹಾರ್ವೆಸ್ಟಿಂಗ್ ಮಾಡಲಿಲ್ಲ ಅಂದ್ರೆ ಅವಾಗ ಅದ್ರ ಏಜ್ನು ಕಡಿಮೆ ಆಗಿರುತ್ತೆ, ಬೆಳೆಯುವಂತ ಗಿಡಕ್ಕ ಏಜ್ ಕಡಿಮೆ ಆಗಿರ್ತೈತಿ, ಸೊಂಟದಾಗ್ರೆ ಮುರಿತೈತಿ ಅಥವಾ ಪೀಪೆರೆ ಕಿತ್ತು ಬಿಡ್ತೈತಿ, ಹಣ್ಣಾಗೋ ಚಾನ್ಸಸ್ ಇರ್ತೈತಿ, ಕಾಯರೆ ಸಿಗುತ್ತದ್ರಿ. ಅವ ಆಗೋಕ್ಕಿಂತ ಮುಂಚಿತವಾಗಿ ಯಾವಾಗ ಕಟಿಂಗ್ ಮಾಡಬೇಕು, ಅದು ಹಾರ್ವೆಸ್ಟಿಂಗ್ ಮಾಡಬೇಕು, ಯಾವಾಗ ಸೇಲ್ ಮಾಡಬೇಕು ಅನ್ನೋದು ನಮ್ಮದೇ ಆದಂತದ್ದು ಒಂದು ಸ್ವಲ್ಪ ಅನುಭವ ಇರಬೇಕ್ರಿ. ಅದು ಇಂಪಾರ್ಟೆಂಟ್. ಯಾವ್ದು ವಸ್ತು ಕಟಿಂಗ್ ಬಂದೈತಿ, ಯಾವ್ದು ವಸ್ತು ರಾಶಿಗೆ ಬಂದೈತಿ ಅದು ಬಹಳ ಮೇನ್.

ಇದ್ದ ಅನುಕೂಲಕ್ಕಿಂತಲೂ ಹೆಚ್ಚಿಗೂ ಅನುಕೂಲ ಆಗ್ಯಾವು. ನಾವು ಇಷ್ಟು ಸಾಲದಿಂದ ಒದ್ದಾಡ್ಲಾಕತ್ತಿದ್ದೆವು, ನಾವು ಇಷ್ಟು ಸಾಲದಿಂದ ಮುಕ್ತ ಆಗ್ಯವ ಅಂತೇಳಿ ಹತ್ತಾರು ಜನ ರೈತರಂತರು ಹಳ್ಳಿಯವ್ರದಿಂದ ನಾವು ಬಹಳ ಮುಂದೆ ಬಂದೇವು ಅಂತೇಳಿ ಹಂಗ ಸಾಕಷ್ಟು ಜನ ರೈತರು ಹೇಳ್ತಾರೆ. ಈಗ ನೋಡ್ರಿ, ಸಾಕಷ್ಟು ವರ್ಷಗಳಿಂದ, ಸುಮಾರು 14 ವರ್ಷಗಳಿಂದ ತಾವು ಬಾಳೆ ಬೆಳೆಯನ್ನ ಬೆಳೀತಾ ಇದ್ರಿ, ಸಾಕಷ್ಟು ಅನುಭವ ತಮ್ಮಲ್ಲಿ ಅದ. ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ, ಒಂದ್ ಬೆಳೆ ಒಳಗ ಕೆಲವು ವರ್ಷ ಲಾಭ ಇರ್ತದ, ಕೆಲವು ವರ್ಷ ನುಕ್ಸಾನ್ ಇರ್ತದ, ಕೆಲವು ವರ್ಷ ಸರಾಸರಿ ಇರ್ತದ. ಬಾಳೆ ಬೆಳೆಯ ಒಂದು ಅವಧಿ 14 ವರ್ಷದೊಳಗ ತಮ್ದು ಏನ್ ಅನುಭವ ಅದ? ಇಲ್ಲ ಬೆಳೆದ ಪ್ರತಿ ವರ್ಷನೂ ತಮಗೆ ಲಾಭ ಆಗ್ಯದನೋ, ಪ್ರತಿ ವರ್ಷನೂ ಸರಾಸರಿ ಅದನೋ, ಅಥವಾ ಇಲ್ಲ ನಮಗೆ ಯಾವುದು ತೊಂದರೆ ಆಗಿಲ್ಲ, ನಮಗೆ ಏನೇನು ಸಮಸ್ಯೆ ಬರಲಿಲ್ಲ ಅನ್ನುವಂಥದ್ದು ಏನಾದರೂ ಅದನೋ, ಯಾವ ರೀತಿಯಾಗಿ ತಮ್ಮ ಅನುಭವ ಅದ? ಒಮ್ಮೆ ಏರ್ ಆಗಿರ್ಬಹುದು, ಒಮ್ಮೆ ಇಳುವಾಗಿರ್ಬಹುದು, ಇಂಥವ್ ಏನು ನೋಡಿರಿ, ಯಾವ ಸವಾಲುಗಳು ನಿಮಗೆ ಎದುರಾದವು ಈ ಸಮಯದೊಳಗ? ಸರ್, ನಾನು 2008-09 ಏನ್ ಬೆಳಿಲಾತೀನಿ, ಹೆಚ್ಚು ಕಡಿಮೆ ನನ್ನ ದೈವ ನಮ್ಮ ಹಿರಿಯರ ಋಣಾನು ಬಂದವೋ ಗೊತ್ತಿಲ್ಲ, ಅಥವಾ ನಮ್ಮ ಮನೆಯವ್ರ ಪುಣ್ಯನೋ ಗೊತ್ತಿಲ್ಲ, ಹೆಚ್ಚು ಕಡಿಮೆ ಒಂದೇ ಒಂದು ವರ್ಷ ರಾಸಾತ್ರಿ ಬಿರುಗಾಳಿ ಸಿಕ್ಕೇಶಿಂದ ಅವಕಾಳಿ ಮಳೆ ಅಂತ ಹೇಳಿ ಬರ್ತಾವ್ರಲ್ಲ, ಯಾವಾಗ ಏಪ್ರಿಲ್ ಮೇ ದೊಳಗ ಅವಕಾಳಿ ಮಳೆ ಅಂತ ಹೇಳಿ ಬಿರುಗಾಳಿ ಏನು ಬೀಸಿ ಬರ್ತಾವ್ರಲ್ಲ, ಆ ಮಳೆಗೆ ಸಿಕ್ಕ ಒಮ್ಮಿಂದ ಒಮ್ಮೆಲೆ 1 ಎಕರೆ ನಾಶ ಆಗಿ ಹೋಗ್ಬಿಡ್ತು, ಪೂರ್ತಿ ಎಲ್ಲ ನೆಲಕ್ಕೆ ಹಚ್ಚಿಬಿಡ್ತು. ಅದನ್ನ ಬಿಟ್ರೆ ನನಗೆ ಸರಾಸರಿ ಒಳಗೆ ಯಾವಾಗೂ ಲಾಸ್ ಆಗಿಲ್ಲ, ಅದೇನು ದೇವ್ರ ಕೃಪೆನೋ ಅಥವಾ ಹಿರಿಯರ ಪುಣ್ಯನೋ ಗೊತ್ತಿಲ್ಲ, ಬಿಟ್ರೆ ಈ ಕೊರೋನಾದೊಳಗೆ ಜಗತ್ತಿಗೇನ ಆಗೈತಿ, ನನಗಂತೂ ಅಲ್ಲ ಇಡೀ ಜಗತ್ತಿಗೇನ ಲಾಸ್ ಆಗೈತಿ, ಜಗತ್ತೇನೆ ಲಾಸ್ ಒಳಗೈತಿ, ಅದನ್ನ ಬಿಟ್ರೆ ನನಗೆ ಯಾವಾಗೂ ಲಾಸ್ ಆಗಿಲ್ಲ. ಅದೇನು ನನ್ನ ಅದೃಷ್ಟ ಹೆಂಗೋ ಗೊತ್ತಿಲ್ಲ, ನನಗೆ ಈ ಕೊರೋನಾದಾಗೂ ಎಲ್ಲರೂ ಲಾಸ್ ಆಗೈತಿ ಅಂತ ಹೇಳ್ತಾರ, ನಾನು 700 ಪೀಕ್ ಬೆಳೆದ್ರೆ ಅಷ್ಟು ಬರ್ತಿತ್ತೋ ಗೊತ್ತಿಲ್ಲ, ನಾನು 25 ಲಕ್ಷ ರೂಪಾಯಿ ತೆಗದೇ ತೆಗದೀನಿ ಹೋಸಲ. ಆದ್ರೆ ಪ್ರತಿ ವರ್ಷನೂ ಈ ಕೊರೋನಾ ಬಿಟ್ರೆ ನನಗೆ ಹೆಚ್ಚು ಕಡಿಮೆ ಮಿನಿಮಮ್ 40-60 ಲಕ್ಷ ಮಂತ್ರು ಆರಾಮ್ ಬಂದೇ ಬರ್ತತಿ. ನಮ್ ತೋಟಕ್ ಬಂದ ಕೇಸಿಂದ ಪ್ರೆಸೆಂಟ್ ನೋಡ್ರಿ ಎಷ್ಟು ಇನ್ಕಮ್ ಐತಿ, ಇವ್ರು ಹೆಂಗ್ ದುಡದಾರ, ಎಷ್ಟೈತಿ ಇವ್ರ ಹೊಲ್ದಾಗ ಫಲ ಏನೈತಿ, ಎಷ್ಟು ಗಾಡಿ ಹೋಗ್ತಾವು, ಪರ್ ಕೆಜಿ ಏನೈತಿ, ಎಷ್ಟು ಟನ್ ಹೋಗತಿ, ಎಷ್ಟು ದುಡ್ಡು ಆಕತಿ ಅನ್ನೋದು ನಿಮ್ ಕಣ್ಣಾರ್ಲೇನ ಗೊತ್ತಾಗತಿ. ಹೆಚ್ಚು ಕಡಿಮೆ ಜುಲೈ ಅಥವಾ ಆಗಸ್ಟ್ ನ್ಯಾಗ ಚಲೋ ಆದ್ರೆ ಎನಿ ಡೇ 40-60 ಟನ್ ಮಾಲ್ ಹೊರಗೆ ಹೋಗುತ್ತೆ. ಈಗ ಮತ್ತ ದಿನನಿತ್ಯದ ಚಟುವಟಿಕೆಗಳನ್ನ ನೀವು ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ನಿಮಗೆ ಸಾಕಷ್ಟು ಆಳು ಕಾಳುಗಳು ಬೇಕಾಗ್ತಾರ, ಆಮೇಲೆ ಕೌಶಲ್ಯ ಇದ್ದಂತವ್ರು ಬೇಕಾಗ್ತಾರ, ಬಹಳ ಮುಖ್ಯದ. ಯಾಕಂತಂದ್ರ ಗುಣಮಟ್ಟವನ್ನ ನಾವು ಕಾಪಾಡ್ಕೊಳ್ಬೇಕಲ್ಲ, ಇದನ್ನ ಯಾವ ರೀತಿ ನೀವು ನಿರ್ವಹಣೆ ಮಾಡ್ತಾ ಇದ್ದೀರಿ? ಸರ್, ನಾನಂತೂ ಹೆಚ್ಚು ಕಡಿಮೆ ಎಲ್ಲಿ ಯಾರ ಅತಿ ಪ್ರೀತಿಯಿಂದ ರೈತರು ಕರೆದ್ರು ಹೋಗ್ತೀನಿ, ಯಾವ್ದ್ರ ಒಂದು ಕಾರ್ಯಕ್ರಮದೊಳಗೂ ಭಾಗವಹಿಸ್ತೀನಿ. ಆದ್ರೆ ಹೆಚ್ಚು ಕಡಿಮೆ ಹೋದ್ನಿ ಅಂದ್ರೆ 2 ದಿನ ಹೋದ್ರೂ ನಾನು 3ನೇ ದಿನಕ್ಕೆ ಬಂದೇ ಬರ್ತೀನಿ. ಆದ್ರೆ ಎಲ್ಲೇ ಹೋದ್ರೂ ಹೊತ್ತು ಮುನಿಗೆ ನಾನು ಹೊಲಕ್ಕೆ ವಿಸಿಟ್ ಮಾಡಲಾರ್ದ, ಬೋರ್ ಚಾಲು ಮಾಡೋದಾಗಲಿ, ಗೊಬ್ಬರ ಕೊಡೋದಾಗಲಿ, ವಾಟರ್ ಸೊಲಿಬಲ್ ಗೊಬ್ಬರ ಕೊಡೋದಾಗಲಿ, ಮೈಕ್ರೋನ್ಯೂಟ್ರಿಯಂಟ್ ಕೊಡೋದಾಗಲಿ, ಯಾವ್ದಕ್ಕೆ ಎಷ್ಟು ನೀರು ಬಿಡಬೇಕು ಅನ್ನೋದಾಗಲಿ 100-70% ನಾನೇ ವಹಿಸ್ತೀನಿ. 3 ತಿಂಗಳಿಗೆ ಒಂದು ಮರಿ ತೆಗಿಬೇಕು, 15-20 ದಿವಸಕ್ಕೊಮ್ಮೆ ಮರಿ ಕಟಿಂಗ್ ಬರ್ತದ್ರಿ. ಒಂದ್ ಕ್ರಾಪ್ ಹಾರ್ವೆಸ್ಟಿಂಗ್ ಬರಬೇಕಂದ್ರೆ 4 ಅಥವಾ 5 ಸಲ ಮರಿಯನ್ನ ತೆಗಿಬೇಕಾಕತಿ, ಅಥವಾ 2 ಅಥವಾ 2.5 ತಿಂಗಳಿಗೆ ಅವು ಒಣಗಿದ ಗೆಜ್ಜೆಯನ್ನು ಕೊಯ್ಬೇಕಾಕತಿ. ಅವಕ್ಕೆಲ್ಲ ಆಳುಗಳು ಇರ್ತಾವ್ರಿ. ಆದ್ರೆ ಮ್ಯಾನೇಜ್ ಮಾಡೋದು ಹೆಚ್ಚು ಕಡಿಮೆ ನಾನು, ನನ್ನ ಬಿಟ್ರೆ ಯಾರು ಮಾಡಂಗಿಲ್ರಿ. ಆದ್ರೆ ಇತ್ತಿತ್ತಲಾಗಿ ನಮ್ಮ ಹುಡುಗೊಂದ್ ಸ್ವಲ್ಪ ಕೈ ಬಂದನ, ಅವನು ಮಾಡ್ತಾನ್ರಿ. ಈಗ ಗೊನಿ ತೆಗೆದ ನಂತರ ಬಾಳೆ ಗಿಡಗಳನ್ನ ನೀವು ಏನ್ ಮಾಡ್ತೀರಿ? 7 ತಿಂಗಳು ಗೊನೆ ಹಾಕ್ತದ್ರಿ. 7 ತಿಂಗಳು ಗೊನೆ ಹಾಕೈತಿ ಅನ್ನೋಕನ ಅವಾಗ ಅಷ್ಟೊತ್ತು ಅನ್ನೋಕನ ಒಂದು ಮರಿ ಬಿಟ್ಟಿರಂಗಿಲ್ಲ, ಎಲ್ಲ ಕೊಯ್ಕೊತ್ ಹೋಗಿರ್ತೇವ್ರಿ. 7 ತಿಂಗಳು ಗೊನೆ ಹಾಕಿದ ಕೂಡಲೇನ ಒಂದ್ ಮರಿಯನ್ನು ಕಾಯ್ಕೊಂಡ್ ಬಿಡ್ತೇವ್. ಒಂದ್ ಮರಿ ಕಾಯ್ಕೊಂಡ್ ಬಿಡ್ತೇವು, ಒಂದ್ ಮರಿ ಕಾಯ್ಕೊಳ್ಕನ ಅದ ಹಾರ್ವೆಸ್ಟಿಂಗ್ ಬರ್ತೈತೆ ಅನ್ನೋಕನ ಒಂದ್ ಮರಿ ಕಾಯ್ಕೊಂಡಾಗ 7 ತಿಂಗಳು ಇರ್ತತಿ. ಹಾರ್ವೆಸ್ಟಿಂಗ್ ಬಂದಾಗ 11-11.5 ತಿಂಗಳು ಆಗಿರ್ತತಿ. ಅವಾಗ 3-3.5 ತಿಂಗಳು ಮರಿ ಇರ್ತತಿ. ಅದ್ ಹಾರ್ವೆಸ್ಟಿಂಗ್ ಆತ ಅನ್ನೋಕನ ಬರೇ ತಪ್ಪಲ ಹೊಡೆದ್ ಬಿಡ್ತೇವ್ರಿ. ಆಟೋಮೆಟಿಕ್ ಈ ಇದ್ದ ಮರಿ ತನ್ನ ಇದ್ದಂತ ತನ್ನ ತಾಯಿ ಗಿಡದ ರಸವನ್ನು ಹೀರ್ಕೇಸಿಂದ ಅದು ದೊಡ್ಡದಾಗ್ಬಿಡುತ್ತೆ. ಈಗ ತಾಯಿ ಗಿಡವನ್ನ ಏನ್ ಮಾಡ್ತೀರಿ ನೀವು? ತಾಯಿ ಗಿಡ ಏನಿಲ್ಲ ಸರ್, ಅದನ್ನ ಕಟಿಂಗ್ ಏನ್ ಮಾಡ್ತೇವಲ್ಲ ಅಲ್ಲೇ ಬಿಟ್ಟು ಬಿಡ್ತಿರೋರಿ ಅದನ್ನ. ಅದ ಆಟೋಮೆಟಿಕ್ ಈ ಮರಿ ಗಿಡ ತನ್ನಲ್ಲಿದ್ದತಕ್ಕಂತ ಮೈಕ್ರೋನ್ಯೂಟ್ರಿಯಂಟ್ ಆಗಲಿ, ತನ್ನ ಒಂದು ಸತ್ವವನ್ನಾಗಲಿ ಅದ ಬಿಟ್ಟು ಕೊಟ್ಟು ಬಿಡ್ತದ ಮರಿ ಗಿಡಕ್ಕೆ. ಮರಿ ಗಿಡ ಜಕ್ಕೊಂಡು ಕೇಸಿಂದ ಆಟೋಮೆಟಿಕ್ ಒಂದು 4-5 ತಿಂಗಳದಾಗ ತನ್ನಿಂದ ತಾನು ಮುದ್ದೆ ಆಗಿ ಅದ್ರ ತನ್ನ ಶಕ್ತಿ ಕಳ್ಕೊಂಡು ಕೇಸಿಂದ ನೆಲಕ್ಕೆ ಬಿದ್ದು ಬಿಡ್ತತಿ. ಅದನ್ನ ತೆಗೆದು ಒಂದು ಸಾಲಿಗೆ ಹಾಕಿಬಿಡ್ತೇವೆ ಅಷ್ಟೇ. ಅಂದ್ರೆ ಅದನ್ನೇನಾದ್ರೂ ನೀವು ಗೊಬ್ಬರ ಅಂತ ಹೇಳಿ ಉಪಯೋಗ ಮಾಡ್ತಾ ಇದ್ರೆ? ಅದು ಗೊಬ್ಬರದ ನೋಡ್ ಸರ, ಇದು ಬಹಳ ಮೇನ್ ಐತಿ. ನಾವು ಹೆಚ್ಚು ಕಡಿಮೆ ನೀವು ಒಂದ್ ಸಲ ಅದು ಬಾಳಿ ಬರಲಿ ಬರಲಾರ್ದ ಇರ್ಲಿ, 3 ವರ್ಷ ನೀವು ಬಾಳಿ ಬೆಳೆದಿದ್ದಾದ್ರ ಆ ತಪ್ಪಲನ್ನ ಹಾರ್ವೆಸ್ಟಿಂಗ್ ಏನ್ ಬರ್ತತಿ, ಅದ್ರ ವೇಸ್ಟ್ ಏನ್ ಬರ್ತತಿ, ಬಾಳಿ ತಪ್ಪಲಾಗಲಿ ಗೆಜ್ಜಾಗಲಿ ಮರಿ ಆಗಲಿ ಅದ್ರ ವೇಸ್ಟ್ ಏನ್ ಬರ್ತತಿ, ಒಂದ್ ಸಾಲ ಬಿಟ್ಟು ಒಂದ್ ಸಾಲ ತುಂಬಿರ್ತೇವೆ. ಮತ್ತ 7-8 ತಿಂಗಳು ಆದ್ಮೇಲೆ 70% ತಿಪ್ಪಿ ಗೊಬ್ಬರನ ಆಲ್ರೆಡಿ ಇಡೀ ಹೊಲನ ತಿಪ್ಪಿ ಗೊಬ್ಬರ ಆಗತ್ತೆ, ಸಾವಯವ ಗೊಬ್ಬರ ಆಗತ್ತೆ, ಕೊಟ್ಟಿಗೆ ಒಬ್ಬರ ಕಿಂತಲೂ ಮಿಗಿಲಾಗಿ ಆಗತ್ತೆ.